89003. ನಿಮ್ದು ಸುಮಾ ಅವ್ರೆ? 89719994. ಇನ್ನೊಂದ್ಸರಿ ಹೇಳ್ತೀರಾ? 89719994. ಇನ್ನೂ ಒಂದ್ಸರಿ ಹೇಳ್ಬಿಡು. 89719994. ಒಳ್ಳೆಯದು ಸುಮಾ ಅವರೆ ಮತ್ತು ಚಂದು ಅವರೆ, ನಿಮ್ಮ ಕೃಷಿ ಬದುಕಿನ ಅನೇಕ ವಿಚಾರಗಳನ್ನು ನಮ್ಮೊಂದಿಗೆ ಹಂಚ್ಕೊಂಡ್ರಿ. ಚೆನ್ನಾಗಿರಿ, ನೀವೇನೇನು ಅಂದ್ಕೊಂಡಿದ್ರು ಎಲ್ಲ ಸಾಧನೆಯನ್ನು ಮಾಡಿ, ಸಂತೋಷವಾಗಿರಿ. ವಂದನೆಗಳು, ನಮಸ್ಕಾರ. ಧನ್ಯವಾದ. ಇದುವರೆಗೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕುರಿ ಮೇಕೆ